ಎಲ್ಲೆಲ್ಲೋ ಬೆಳೆಯುವೆ ಕೂಬ ಇರಲಿ ಬಂಜರು ನೆಲದಿಬ್ಬ ಎಲ್ಲೆಲ್ಲೋ ಬೆಳೆಯುವೆ ಕೂಬ ಇರಲಿ ಬಂಜರು ನೆಲದಿಬ್ಬ ಇರಲಿ ಬಂಜರು ನೆಲದಿಬ್ಬ ಇರಲಿ ಬಂಜರು ನೆಲದಿಬ್ಬ ಸುಬ್ಬ ಸಿಂಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಂಬ ಸಿಂಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಬಾಳು ರಬ್ಬ ಸವಿಯುವನ ಕಾಸಿಕಬ್ಬ ಸವಿಯುವನ ಕಾಸಿಕಬ್ಬ ಸವಿಯುವನ ಕಾಸಿಕಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಎಣ್ಣೆ ನೀಡುವ ತುಂಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಎಣ್ಣೆ ನೀಡುವೆ ತುಂಬ ಡಬ್ಬ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಅದಕ್ಕೆ ಬೇಡುವೆ ಇಲ್ಲಿರುವ ಸಿಮರುವ ಸಿಮರುವ ಅಬ್ಬಬ್ಬ ಅಬ್ಬಬ್ಬ ಸಿಮರುಬಾ